ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನೋತ್ಸವ ಅಥವಾ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡ್ತಿದ್ದೇವೆ. ಗಾಂಧೀಜಿಯವರು ನಮ್ಮ ಭಾರತ ಜನತೆ ಸ್ವರಾಜ್ಯವಾಗಬೇಕು, ಸ್ವಚ್ಛವಾಗಿರಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ನಮ್ಮ ರಾಷ್ಟ್ರದಲ್ಲಿ ಅನುಷ್ಠಾನ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆ, ಅಂದರೆ ಹರ್ ಘರ್ ಜಲ್ ಅಥವಾ ಮನೆ ಮನೆಗೆ ಗಂಗೆ ಅಂತಕ್ಕಂಥ ಕಾರ್ಯಕ್ರಮ ನಮ್ಮ ದೇಶಾದ್ಯಂತ ಅನುಷ್ಠಾನ ಆಗ್ತಾ ಇದೆ. ಅದೇ ರೀತಿ 2018 ಸ್ವಚ್ಛ ಭಾರತ ಅಭಿಯಾನ ಸಹ ಪ್ರಾರಂಭವಾಯಿತು. 2019 ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆ, ಶುದ್ಧ ಕುಡಿಯುವ ನೀರಿನ ಯೋಜನೆ ನಮ್ಮ ರಾಷ್ಟ್ರದಲ್ಲಿ ಅನುಷ್ಠಾನ ಪ್ರಾರಂಭವಾಯಿತು. ಈ ಒಂದು ಯೋಜನೆಗಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಹ ಅನುಷ್ಠಾನ ಆಗುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಅಂದರೆ ಶುದ್ಧ ನೀರನ್ನು ಮನೆ ಮನೆಗೆ ನಲ್ಲಿ ಮುಖಾಂತರ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಮತ್ತು ಸ್ವಚ್ಛತೆ ಅಭಿಯಾನ ಅಂದರೆ ಗ್ರಾಮ ಸ್ವಚ್ಛತೆ ಸಹ ಯಾವ ರೀತಿ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ನಡೆದಿವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಜನ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ. ಬನ್ನಿ, ಅವರ ಅಭಿಪ್ರಾಯವನ್ನು ನಾವೀಗ ಕೇಳೋಣಂತ. ಮಧು ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಛಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಛಲ. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ರಾಯಚೂರು ಜಿಲ್ಲೆಯ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಮತ್ತು ಜೊತೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇನಕಾ ಪಟೇಲ್ ಅವರು ನಮ್ಮ ಫೋನ್ ಸಂಪರ್ಕದಲ್ಲಿದ್ದಾರೆ. ಒಟ್ಟಾರೆ ರಾಯಚೂರು ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಎಷ್ಟು ಹಳ್ಳಿಗಳಲ್ಲಿ ಆಗ್ತಾ ಇದೆ, ಯಾವ ರೀತಿ ಹಂತದಲ್ಲಿ ಕಾರ್ಯಕ್ರಮ ನಡೆದಿದ್ದಾವೆ, ಹೇಗೆ ಇದಕ್ಕೆ ರೆಸ್ಪಾನ್ಸ್ ಅಥವಾ ಪ್ರತಿಕ್ರಿಯೆ ಹೇಗೆ ನಡೆದಿದೆ ಜಿಲ್ಲೆಯಲ್ಲಿ ಅಂತಕ್ಕಂಥ ವಿಚಾರ, ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ತಿಂಗಳಲ್ಲಿ ಎಷ್ಟು ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಆಗ್ಲಿಕ್ಕೆ ಅವಕಾಶಗಳಿದಾವೆ ಅಂತಕ್ಕಂಥ ವಿಚಾರವನ್ನ ಹಂಚ್ಕೋತಾ ಇದ್ರೆ ಹೇಳಿ ಮೇಡಮ್, ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹೇಗೆ ನಡೆದಿದೆ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಹೇಳಿ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಜಲ್ ಜೀವನ್ ಮಿಷನ್ 2021 ಸಾಲಿನಲ್ಲಿ ಟೋಟಲ್ 311 ಕಾಮಗಾರಿಗಳು ಟೆಂಡರ್ ಆಗಿದ್ದಾವೆ. ಅದರಲ್ಲಿ 308 ವರ್ಕಿಂಗ್ ಸ್ಟಾರ್ಟ್ ಆಗಿದಾವೆ, ಇನ್ನೂ ಮೂರು ಸ್ಟಾರ್ಟ್ ಆಗ್ಬೇಕು. ಅದು ಏನಕ್ಕಂದ್ರೆ ರೀಸೆಂಟ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆಯಲ್ಲ, ಅದಕ್ಕೆ ಡಿಲೇ ಆಗಿದೆ. ಬೇರೆವೆಲ್ಲ ಸ್ಟಾರ್ಟ್ ಆಗಿದಾವೆ. ಈಗ ಅದರಲ್ಲಿ 43 ಕಂಪ್ಲೀಟ್ ಆಗಿದಾವೆ, 43 ಕಂಪ್ಲೀಟ್ ಆಗಿದಾವೆ. ಈಗಾಗಲೇ ನಲ್ಲಿ ಮುಖಾಂತರ ನೀರು ಸಪ್ಲೈ ಆಗ್ತಾ ಇದೆ. ಹಾ, ಕಂಪ್ಲೀಟ್ ಆಗಿದಾವೆ, ಟ್ರಯಲ್ ರನ್ ನಡೀತಾ ಇದೆ. ಸಪ್ಲೈ ಆಗುತ್ತೆ ಅಂತ ಹೇಳಿಲ್ಲ, ಬಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಟ್ರಯಲ್ ರನ್ ಮಾಡ್ತಾ ಇದ್ದಾರೆ. ಇನ್ನು ಬೇರೆವು ಕೆಲವೊಂದು ಪೈಪ್ ಲೈನ್ ಹಾಕ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಲೈನ್ ನಡೀತಾ ಇದಾವೆ, ಆ ತರ ನಡೀತಾ ಇದಾವೆ. ಈಗ ಇನ್ನು 21-22 ಅಲ್ಲಿ 262 ವರ್ಕ್ಸ್ ಇದಾವೆ. ಅದು ನಮ್ದು DPR ಸ್ಟೇಟಸ್ ಅಲ್ಲಿ ಇದೆ. ಅದ್ರಲ್ಲಿ 20 DPRs ADMA ಪುಟಪ್ ಆಗಿದೆ. ಈ 262 ಇನ್ನು ಒಂದು ತಿಂಗಳಲ್ಲಿ ಟೆಂಡರ್ ಮಾಡ್ತೀವಿ. ಟೋಟಲ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿವರೆಗೆ ಕಾರ್ಯಕ್ರಮ ನಡೀತಂತಿರ್ತಾವ, ಕಂಪ್ಲೀಟ್ ಆಗತ್ತೆ? ಇವು 311 ಅದ್ರಲ್ಲಿ 43 ಕಂಪ್ಲೀಟ್ ಆಗಿದಾವೆ. ಇನ್ನೂ ಒಂದು 3-4 ಮಂತ್ಸ್ ಅಲ್ಲಿ 311 ಕಂಪ್ಲೀಟ್ ಆಗುತ್ತೆ. ಬಿಕಾಸ್ ಈಗ IR ಮಾಡ್ತಾ ಇದೀವಿ, ಕೆಲವೊಂದಲ್ಲಿ ಮಳೆ ಬರೋದಕ್ಕೋಸ್ಕರ ಸ್ಟಾಪ್ ಆಗಿದಾವೆ. IR ಅಂದ್ರೆ ಇಂಪೋರ್ಟಿಂಗ್ ಕೆರೆಗಳು ಮಾಡ್ಬೇಕಂದ್ರೆ ಮಳೆ ಬಂದಾಗ ಮಾಡಕ್ ಆಗಲ್ಲ. ಸೊ ಈ ಮಳೆಗಾಲ ಹೋದ್ಮೇಲೆ ಸ್ವಲ್ಪ ವರ್ಕ್ ಸ್ಪೀಡ್ ಆಗುತ್ತೆ. ಸ್ಪೀಡ್ ಆದ ತಕ್ಷಣ ಇದು ಕಂಪ್ಲೀಟ್ ಆಗುತ್ತೆ ನಮ್ದು. ಇನ್ನೊಂದು ಕೆಲವೊಂದು ಇಶ್ಯೂಸ್ ಇರುತ್ತೆ, ವಿಲೇಜಸ್ ಅಲ್ಲಿ ಕೆಲವೊಬ್ರು ಬೇಡ ಅಂತಾರೆ ಅದು ಇದು ಅಂತ ಹೇಳಿ ಅವೇರ್ನೆಸ್ ಮಾಡ್ತಾ ಇದೀವಿ. ಅವೇರ್ನೆಸ್ ಮಾಡೋಕೆ ನಾವು ISA ಅಂತ ಇನ್ಫಾರ್ಮೇಶನ್ ಸಪೋರ್ಟ್ ಅವರೊಂದು ಕಮಿಟಿ ಇದೆ, ಇನ್ಫಾರ್ಮೇಶನ್ ಸಪೋರ್ಟ್ ಏಜೆನ್ಸಿ ಅಂತ ಇದಾರೆ. ಅದಕ್ಕೆ ವರ್ಕ್ ಔಟ್ ಇಶ್ಯೂ ಮಾಡಿದೀವಿ 10 ತಿಂಗಳ ಮುಂಚೆನೆ. ಸೊ ಅವರು ಹಳ್ಳಿಗಳಿಗೆ ಹೋಗಿ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಲೈಕ್ ಸ್ಟ್ರೀಟ್ ಪ್ಲೇ ಮಾಡ್ತಾರೆ, ಮತ್ತೆ ಜಾಥಾಗಳು ಮಾಡ್ತಾರೆ, ಮತ್ತೆ ಸ್ಕೂಲಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಎಸ್ಸೇ ರೈಟಿಂಗ್ ಕೊಡ್ತಾರೆ, ನೆಕ್ಸ್ಟ್ ಪೇಂಟಿಂಗ್ ಮಾಡಿಸ್ತಾರೆ. ಸೊ ಮಕ್ಕಳಿಗೆ ಅವೇರ್ನೆಸ್ ಬಂದ್ರೆ ಅವ್ರ ಮನೆಗಳಿಗೆ ಹೋಗಿ ಅವ್ರ ತಂದೆ ತಾಯಿಗೆ ಅವೇರ್ನೆಸ್ ಕೊಡ್ತಾರೆ, ಆ ತರನು ಮಾಡ್ತಾರೆ. ಮತ್ತೆ ಕಮಿಟೀಸ್, ಈಗ ನಮ್ ZP ಮೆಂಬರ್ಸ್, TP ಮೆಂಬರ್ಸ್, ಗ್ರಾಮ ಪಂಚಾಯತಿ ಮೆಂಬರ್ಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ತರ ಎಲ್ಲ ಮಾಡಿ ಅವೇರ್ನೆಸ್ ಮಾಡ್ತಾ ಇದೀವಿ ನಮ್ ಕಡೆಯಿಂದ. ಹೇಳಿ, ಈಗ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದ ಉದ್ದೇಶಗಳ ಬಗ್ಗೆ ಹೇಳಿ ಸ್ವಲ್ಪ. ಯಾವ ಉದ್ದೇಶದಿಂದ ಮೇನ್ ಉದ್ದೇಶ ಬಂದ್ಬಿಟ್ಟು ಎಲ್ಲ ಮನೆಗಳಿಗೆ ನಲ್ಲಿ ಮುಖಾಂತರ ನೀರು ಕೊಡ್ಬೇಕು. ಇದಕ್ ಮೇನ್ ಉದ್ದೇಶ ಬಂದಿರೋದು ಏನಂದ್ರೆ, ಹೆಣ್ಮಕ್ಳು ಹೋಗಿ ದೂರದಿಂದ ಎಲ್ಲ ನೀರ್ ತರ್ತಾ ಇದ್ರು, ಸೊ ಅವರಿಗೆ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಅವ್ರಿಗೆ ಕೆಲಸ ಮಾಡಕ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಅದೇ ಉದ್ದೇಶಕ್ಕೆ ಇದನ್ನ ತಂದಿರೋದು. ಮನೆ ಮನೆಗೆ ನೀರ್ ಬಂದ್ಬಿಟ್ರೆ ಆ ಟೈಮ್ ವೇಸ್ಟ್ ಆಗಲ್ಲ, ಹೆಣ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗ್ಬಹುದು ಅಂತ ಹೇಳಿ ಮೇನ್ ಉದ್ದೇಶ ಇದೆ. ಈ ಒಂದು ಯೋಜನೆ ಅನುಷ್ಠಾನದಲ್ಲಿ ಹಣಕಾಸಿನ ನಿರ್ವಹಣೆ ಅಥವಾ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಮತ್ತು ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿ ಒಂದು ಇದು ಇದೆ ಇದಕ್ಕೆ ಪ್ರಪೋರ್ಷನ್ ಆಗಿ ಹಣ? ಹಾ, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಬ್ರು ಕೂಡಿ 75%. ಹೋದ ವರ್ಷದ್ದು 75%, 15% ಫೈನಾನ್ಸ್, 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್. 10% ಕಮ್ಯುನಿಟಿ ಅಂದ್ರೆ ಹಳ್ಳಿ ಜನ. ಹಾ, ಹಳ್ಳಿ ಜನ, ಹಳ್ಳಿ ಜನರು ಕೊಡ್ಬೇಕು. ಈ ವರ್ಷದ ಬಂದ್ಬಿಟ್ಟು 85% ಸ್ಟೇಟ್ ಸೆಂಟ್ರಲ್, 5% 15 ಫೈನಾನ್ಸ್, 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್. ಈಗಾಗಲೇ ಈಗ ಎಲ್ಲ ಹಳ್ಳಿಗಳಲ್ಲಿ ಕಮಿಟಿಗಳು ಆಗಿದಾವ ಅಂತೀರಿ, ಕಮಿಟಿ ನಿರ್ಮಾಣ ಆಗಿದಾವೆ. ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಇದೆ, ICHRD ಅವ್ರು ಇದಾರಲ್ಲ, ಇವರೆಲ್ಲ ICHRD ಮಾಡ್ಬಿಟ್ಟು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಸ್ಲೋ ಆಗಿದೆ, ಇನ್ನು ಅವೇರ್ನೆಸ್ ಮಾಡ್ತಾ ಇದೀವಿ. ಅವೇರ್ನೆಸ್ ಮಾಡ್ತಾ ಮಾಡ್ತಾ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಒಂದು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಎಷ್ಟು ಲೀಟರ್ ನೀರ್ ಅಂತಕ್ಕಂತ ಒಂದು ಅಂದಾಜನ್ನ ಮಾಡಲಾಗಿದೆ? 55 ಲೀಟರ್ ಒಬ್ಬರಿಗೆ, ಒಬ್ಬ ಮನುಷ್ಯನಿಗೆ. ಇಲ್ಲಿ ಏನಾದ್ರೂ ನಳಗಳಿಗೆ ಮೀಟರ್ ನ ಕುಂದಿಸ್ತಕ್ಕಂತ ವ್ಯವಸ್ಥೆ ಆಗ್ತದ ಮುಂದಿನ ದಿನಗಳಲ್ಲಿ? ಇಲ್ಲ, ಈಗ ಕೂಡ ಕುದಿಸ್ತಿದೀವಲ್ಲ, ನಮ್ಮಲ್ಲಿ ಮೀಟರ್ ಕೂಡ ಕುಂದಿಸ್ತಾ ಇದೀವಿ. ಜನರು ಅವಾಯ್ಡ್ ಮಾಡ್ತಾ ಇದಾರೆ, ಅವ್ರು ಏನಂತಿದ್ದಾರೆ ನಾವು ಬಿಲ್ಸ್ ಎಲ್ಲ ಕಟ್ಟಕ್ ಆಗಲ್ಲ, ಬಟ್ ಮೀಟರ್ಸ್ ಕುಂದಿಸ್ತಾ ಇರೋದು ಏನಕ್ಕಂದ್ರೆ ಗೊತ್ತಾಗುತ್ತೆ, ಈಗ ಮನೆಯಲ್ಲಿ 4 ಜನ ಇದಾರಂದ್ರೆ ಎಷ್ಟು ನೀರ್ ಯೂಸ್ ಆಗ್ತಾ ಇದೆ, ಅವೇರ್ನೆಸ್ ಬರುತ್ತೆ. ಅವ್ರಿಗೆ ಮೀಟರ್ ಕುಂದಿಸಿದ್ರೆ ಅವ್ರಿಗೂ ಅವೇರ್ನೆಸ್ ಬರುತ್ತೆ, ಓ ಇವರೆಲ್ಲ ನೋಡ್ತಾ ಇದಾರೆ, ಸೊ ನಾವು ಜಾಸ್ತಿ ವೇಸ್ಟೇಜ್ ಮಾಡಬಾರ್ದು ನೀರು. ಸೊ ಮೇನ್ ಉದ್ದೇಶ ಮೀಟರ್ ಅದಕ್ಕೆ ಕುಂದಿಸ್ತಾ ಇದೀವಿ, ಮೀಟರ್ ಎಲ್ಲಾ ನಲ್ಲಿಗಳಿಗೂ ಮೀಟರ್ ಕುಂದಿಸ್ತಾ ಇದೀವಿ. ಈವನ್ ಹಳೆ, ಈಗ ನಮ್ಮ ಎಸ್ಟಿಮೇಶನ್ ಅಲ್ಲ ಕೆಲವೊಂದ್ ಏನಿರುತ್ತೆ, ಹಳೆ ನಳಗಳು ಈಗ 2-3 ವರ್ಷ ಹಿಂದೆನೆ ಹಾಕಿದಾವ ಅಂದ್ರೆ ಅದನ್ನ ತೆಗಿಯೋದ್ ಬೇಡ, ಅಂತ ಡಿಸ್ಟ್ರಿಬ್ಯೂಷನ್ ಲೈನ್ಗೆ ಒಳ ಮೀಟರ್ ಕುದಿಸಿ ನಲ್ಲಿ ಕೊಡಿ ಅಂತ ಇದೆ. ಬಿಕಾಸ್ ಹಳೆ, ತುಂಬಾ ಹಳೆದಿತ್ತಂದ್ರೆ ಚೇಂಜ್ ಮಾಡ್ತೀವಿ ಬೇಕಾಗಿತ್ತು ಅವಶ್ಯಕತೆ ಅಂದ್ರೆ, ಬಟ್ ಆಲ್ರೆಡಿ ಈಗ 2-3 ವರ್ಷ ಹಿಂದೆನೆ ಹಾಕಿದೀವಿ ಅಂತಂದ್ರೆ ಹಳೆ ನಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನ್ಗೆ ಪೈಪ್ ಲೈನ್ ಕನೆಕ್ಷನ್ ಕೊಡೋದಿದೆ ವಿತ್ ಮೀಟರ್. ಈಗ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ತನ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ, ಇಷ್ಟು ಇಷ್ಟನೇ ಒಂದು ಇಶ್ಯೂ ಒಳಗಾಗಿ ಮುಗಿಸ್ಬೇಕಂತಕ್ಕಂತ ಟಾರ್ಗೆಟ್ ಇದೆ? ರಾಯಚೂರು ಜಿಲ್ಲೆ ಅಂತಲ್ಲ, ಈಗ ಆಲ್ ಓವರ್ ಆಲ್ ಸ್ಟೇಟ್ಸ್ ಅಲ್ಲೂ ಕೊಟ್ಟಿರೋದು ಏನಂದ್ರೆ JJM ಬಂದ್ಬಿಟ್ಟು, ಅದೇ ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು 2024 ಎಲ್ಲ ಕಂಪ್ಲೀಟ್ ಆಗ್ಬೇಕಂತ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಬಿಟ್ಟು 2023 ಟಾರ್ಗೆಟ್ ಕೊಟ್ಟಿದ್ದಾರೆ. ಹೇಗೆ 2023 ಒಳಗಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ಹಳ್ಳಿಗಳಿಗೂ ಆಗಬಹುದು ಅಂತೀರಾ ಕಾರ್ಯಕ್ರಮ? ಎಲ್ಲಾ ಸೋರ್ಸ್ ಬೇಕಂತೇಳಿ ಇದ್ರಲ್ಲೊಂದು ಜಲ್ದಾರೆ, JJM ಅಲ್ಲಿ ಜಲ್ದಾರೆ ಅಂತಾನು ಬಂದಿದೆ. ನಾರಾಯಣಪುರ್ ಡ್ಯಾಮ್ ಇಂದ ಬ್ಯಾಕ್ ವಾಟರ್ ಇಂದ ನೀರ್ ತಗೊಂಡು ಎಲ್ಲಾ ಹಳ್ಳಿಗಳಿಗೆ ಕೊಡೋದು, ಅದು ಕೂಡ ಟೆಂಡರ್ ಆಗಿದೆ. ಆದ್ರಿಂದ ಈ ಕೆಲವೊಂದಲ್ಲಿ ಸೋರ್ಸ್ ಇರಂಗಿಲ್ಲ, ಸಸ್ಟೈನಬಲ್ ಸೋರ್ಸ್ ಇರಂಗಿಲ್ಲ, ಬರೇ ಬೋರ್ವೆಲ್ ಹಾಕ್ತಾರೆ ಕೆಲವೊಂದು ಡ್ರೈ ಆಗುತ್ತೆ ಸಮರ್ ಬಂದ ತಕ್ಷಣ. ಸೊ ಆ ತರ ಮಾಡೋದ್ ಬೇಡ ಅಂತೇಳಿ ಇನ್ನೊಂದು ಜಲಧಾರೆ ಕೂಡ ಬಂದಿದೆ ಸಸ್ಟೈನಬಲ್ ಸೋರ್ಸ್. ಅದು ಬಿಕಾಸ್ ಡ್ಯಾಮ್ ವಾಟರ್ ಅಂತಂದ್ರೆ ಅದು ಡ್ರೈ ಆಗಂಗಿಲ್ಲ, ಸೊ ಅದರಿಂದ ಎಲ್ಲರಿಗೂ ಕೊಡ್ಬೋದು ಅಂತೇಳಿ ಜಲ್ದಾರಿನೂ ಟೆಂಡರ್ ಕಾಲ್ ಮಾಡಿದೀವಿ. ಸೊ ಅದನ್ನು ಈಗ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ವರ್ಕ್ ಔಟ್ ರಿಶ್ಯೂ ಮಾಡ್ತೀವಿ, ವರ್ಕ್ ಔಟ್ ಒಂದು 2 ಮಂತ್ಸ್ ಅದನ್ನು ವರ್ಕ್ ಔಟ್ ರಿಶ್ಯೂ ಮಾಡಿ ನೆಕ್ಸ್ಟ್ ಇಯರ್ ಅಷ್ಟೇ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದು ಕೂಡ. ಹೇಗೆ ಮೇಡಮ್ ಇದು ತಾಲೂಕಾ ಮಟ್ಟದಲ್ಲಿ ನಿರ್ವಹಣೆ ಹೇಗೆ, ಯಾವ ಒಂದು ಅಧಿಕಾರಿಗಳು ಇದಕ್ಕೆ ವ್ಯಾಪ್ತಿ ಬರ್ತಾರೆ, ಯಾಕಂದ್ರೆ ತಾವು ಜಿಲ್ಲಾ ಮಟ್ಟದ ಅನುಷ್ಠಾನಾಧಿಕಾರಿಗಳು? AWS ಇರ್ತಾರೆ, ಸೆಕ್ಷನ್ ಆಫೀಸರ್ಸ್ ಇರ್ತಾರೆ, ICH ಎಲ್ಲಿ ಅವೇರ್ನೆಸ್ ಏನಾದ್ರೂ ಪ್ರಾಬ್ಲಮ್ ಜನರು ಬೇಡ ಅಂತಿದಾರಂದ್ರೆ ನಮ್ಮ ISA ಅವ್ರಿಗೆ ಕಳ್ಸ್ಬಿಟ್ಟು ಅವೇರ್ನೆಸ್ ಮಾಡ್ತೀವಿ. ಹೇಗ ಅನ್ಸುತ್ತೆ ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಅಂತೀರಾ, ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯಲ್ಲಿ ಅನುಷ್ಠಾನ? ಹಾ, ನಡೆದಿದೆ, ಪರವಾಗಿಲ್ಲ, ನಡೀದಿದೆ, ಚೆನ್ನಾಗಿ ನಡೆದಿದೆ. ಮತ್ತೇನ್ ಹೇಳಿಕ್ ಇಷ್ಟಪಡ್ತೀರಿ ಸಾರ್ವಜನಿಕರಿಗೆ? ಇದು ಒಂದು ಒಳ್ಳೆ ಅಪರ್ಚುನಿಟೀಸ್, ಎಲ್ಲ ಮನೆಗಳಿಗೆ ನಲ್ಲಿ ಕೊಡೋದು. ಸೊ ಐ ಥಿಂಕ್ ಎಲ್ಲರೂ ಇದಕ್ಕೆ ಅಬ್ಜೆಕ್ಷನ್ ಮಾಡಬಾರ್ದು, ಒಟ್ಟಾರೆ ಗ್ರೂಪ್ ಅಲ್ಲಿ ಆಯ್ತಂದ್ರೆ ವರ್ಕ್ ಸಕ್ಸಸ್ ಆಗುತ್ತೆ. ಹೌದು, ಒಳ್ಳೇದು. ಮೇನಕಾ ಪಟೇಲ್ ಅವರೇ, ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯಲ್ಲಿ ಹೇಗೆ ನಡೆದಿದೆ ಅಂತಕ್ಕಂತ ವಿಚಾರ ಹಂಚಿಕೊಂಡದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈ ನೆಲವನ್ನು ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಇಸಿಯಲ್ಲಿ. ಈ ನೆಲವನ್ನು ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಇಸಿಯಲ್ಲಿ. ಯರಗೆರ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ವಿಶ್ವನಾಥ್ ರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್ ರೆಡ್ಡಿ ಅವರು, ಯರಗೆರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಯಾವ್ಯಾವ ಹಳ್ಳಿಗಳಲ್ಲಿ ನಡೆದಿದೆ ಅಂತಿರ್ತಾವು? ಉಪ್ರಾಳಗೋಡೆ ಸರ್, ಎರಡು ಹಳ್ಳಿಗಳಲ್ಲಿ ನಡೆದಿದೆ. ಎರಡು ಹಳ್ಳಿಗಳಲ್ಲಿ ನಡೆದಿದೆ ಸರ್. ಯಾವ ಮಟ್ಟದಲ್ಲಿ, ಯಾವ ಹಂತದಲ್ಲಿ ಇದೆ ಈಗ ಕಾರ್ಯಕ್ರಮ? ಈಗೆಲ್ಲ ಪೈಪ್ ಲೈನ್ ತೋಡಿದ್ದಾರೆ ಸರ್, ಮನೆ ಮನೆಗೂ ನಳಗಳು ಜೋಡಿಸೋ ಕಾರ್ಯ ನಡೆದ ಸರ್. ನಡೆದಿದೆ ಸರ್. ಹೇಗೆ ಇವೆ ಎರಡು ಹಳ್ಳಿಗಳಲ್ಲಿ, ಇನ್ನೂ ಎಷ್ಟು ದಿನದಲ್ಲಿ ಮುಗಿಬಹುದು, ಎಷ್ಟು ತಿಂಗಳಲ್ಲಿ ಮುಗಿಬಹುದು ಅನ್ಸತ್ ನಿಮಗೆ? ಸರ್, ಇದ್ರ ಪ್ರಕಾರ 6 ಮಂತ್ಸ್ ಅಂತ ಹೇಳ್ತಾರೆ ಸರ್ ಪೈಪ್ ಲೈನ್. ಅದಕ್ಕೆ ಸೋರ್ಸ್ ಕನೆಕ್ಟ್ ಮಾಡಕ್ಕೆ 6 ಮಂತ್ ಅಂತ ಹೇಳ್ತಾರೆ ಸರ್. ಕುಡಿ ನೀರಿನ ಸೋರ್ಸ್ ಯಾವುದು ತಮ್ಮಲ್ಲಿ? ನಮ್ಮಲ್ಲಿ ತುಂಗಭದ್ರಾ ನದಿಯಿಂದ ಮಲ್ಟಿವಿಲೇಜ್ ಸ್ಕೀಮ್, ತುಂಗಭದ್ರಾ ನದಿಯಿಂದ ಮಲ್ಟಿವಿಲೇಜ್ ಸ್ಕೀಮ್ ಇದರಲ್ಲಿ ಇದಕ್ಕೆ ಸೋರ್ಸ್ ಕೊಡ್ಬೇಕಂತ ಇದೆ ಸರ್. ಈಗ ವಾಟರ್ ಸಮಿತಿಗಳು ಆಗಿದಾವ, ಪಾನಿ ಕಮಿಟಿಗಳು ವಿಲೇಜ್ ವಾಟರ್ ಸಪ್ಲೈ ಸ್ಯಾನಿಟೇಷನ್ ಕಮಿಟಿ ಆಗಿದ ಸರ್. ಎಷ್ಟು ಜನ ಸದಸ್ಯರು ಇದರಲ್ಲೆಲ್ಲ? 10 ಜನ ಸದಸ್ಯರು, ಪ್ರತಿ ವಿಲೇಜ್ ನಲ್ಲಿ 10 ಜನ ಸದಸ್ಯರು. ಹೇಗೆ ಈಗಾಗಲೇ ಏನಾದರೂ ಮೀಟಿಂಗ್ ಆಗಿ ಅದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಆಗಿದೆ? ಆಗಿದೆ ಸರ್, ಐಇಸಿ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಸರ್. ಆಮೇಲೆ ಮೀಟಿಂಗ್ಗಳು ನಾವು ಗ್ರಾಮ ಪಂಚಾಯತಿ ಮೀಟಿಂಗ್ ಮಾಡಿದ್ವಿ ಸರ್ ಕಮಿಟಿದು. ಜಸ್ಟ್ ರೀಸೆಂಟ್ಲಿ ಮೊನ್ನೆ ಸರ್, ಮೊನ್ನೆ ಅಂದ್ರೆ 30 ಒಂದು ಮೀಟಿಂಗ್ ಆಗಿದೆ ಸರ್. ಯರಗೇರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಷ್ಟು ಹಳ್ಳಿಗಳು ಬರ್ತಾವ ಒಟ್ಟ ನಿಮ್ ಪಂಚಾಯತಿಗೆ? 3 ಬರ್ತದೆ, ಯರಗೇರ, ಉಪ್ರಾಳ, ಗೋಡ್ಯಾಳ. ಈಗ ಗುಡಿಯಾಳ ಮತ್ತು ಉಪ್ರಾಳದಲ್ಲಿ ಕಾರ್ಯಕ್ರಮ ನಡೆದಿದೆ. ಹೌದು ಸರ್, ಹೌದು. ಯರಗೇರದಲ್ಲಿ ಹೇಗೆ ಅನಿಸುತ್ತೆ ನಮಗೆ ಕುಡಿಯುವ ನೀರಿಂದು? ಯರಗೇರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸರ್ ಕೆಲವೊಂದು ವಾರ್ಡ್ನಲ್ಲಿ, ಬಟ್ ಅಂತ ತೊಂದರೆ ಅಂತೂ ಇಲ್ಲ ಸರ್. ಶುದ್ಧ ಕುಡಿ ನೀರಿನ ಘಟಕಗಳು ಪಂಚಾಯತ್ ವತಿಯಿಂದ ರನ್ ಆಗ್ತಾ ಇದ್ದಾವ? ಇದಾವ ಸರ್, ಇದಾವೆ. ಯರಗೇರದಲ್ಲಿ ಒಂದಿದೆ ಸರ್, ಅದು ರನ್ ಆಗ್ತಿದೆ. ಉಪ್ರಾಳದಲ್ಲಿ ಒಂದಿದೆ, ಅದು ರನ್ ಆಗ್ತಾ ಇದೆ ಸರ್. ಹೇಗೆ ಜಲ್ ಜೀವನ್ ಮಿಷನ್ ಬಗ್ಗೆ ಜನರಲ್ಲಿ, ಸಾರ್ವಜನಿಕರಲ್ಲಿ ತಿಳುವಳಿಕೆ, ನೀರಿನ ಸದುಪಯೋಗದ ಬಗ್ಗೆ ತಿಳುವಳಿಕೆಗಳನ್ನ ಮೂಡಿಸ್ತಾ ಇದ್ದೀರಿ? ಐಇಸಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸರ್, ಎನ್ಜಿಒ ದವರು ಮಾಡ್ತಾ ಇದ್ದೀವಿ ಸರ್. ಗ್ರಾಮ್ಸ್ ಅಂತ ಒಂದು ಸಂಸ್ಥೆ ಇತ್ತು ಸರ್, ಅವ್ರಿಂದ ಅವೇರ್ನೆಸ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆಗಿದ್ದ ಸರ್. ವಿಶ್ವನಾಥ ರೆಡ್ಡಿ ಅವರೇ, ಸ್ವಚ್ಛತೆ ಬಗ್ಗೆ ಹೇಗೆ ಅರಿವು ಇದೆ, ಸ್ವಚ್ಛತೆ ಕಾರ್ಯಕ್ರಮಗಳು ಹೇಗೆ ಪಂಚಾಯತಿ ಮಟ್ಟದಲ್ಲಿ ನಡೆದಿರ್ತವೆ? ನಡೆದವು ಸರ್, ಸ್ವಚ್ಛತೆ ವಿಷಯ ಬಂದಾಗ SBM ನಡೆದವು ಸರ್ ಕಾರ್ಯಕ್ರಮ. ಶೌಚಾಲಯ ನಿರ್ಮಾಣ ಬಂತು, ಸ್ವಚ್ಛತೆ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಿದ್ವಿ ಸರ್. ಕಸ ವಿಲೇವಾರಿ ಮಾಡಕ್ಕೆ ಜಿಲ್ಲಾ ಪಂಚಾಯತ್ ವಾಹನ ಕೊಟ್ಟರು ಸರ್. ಅದರ ಮೂಲಕ ಮನೆ ಮನೆಗೂ ಮತ್ತು ಕಸ ಸಂಗ್ರಹ ಮಾಡಿ ನಮ್ಮ ಘಟಕದಲ್ಲಿ ಹಾಕಿ ವಿಲೇವಾರಿ ಮಾಡ್ತೀವಿ ಸರ್. ಮಾಡಿ ಜನರಲ್ಲಿ ಅರಿವು ಬಂದಿದೆ, ಸ್ವಚ್ಛವಾಗಿ ಬರ್ತಾ ಇದೆ ಸರ್. ಒಳ್ಳೇದು ವಿಶ್ವನಾಥ ರೆಡ್ಡಿ ಅವರೇ, ಮುಂದಿನ ದಿನಗಳಲ್ಲಿ ಬಹುಬೇಗನೆ ಕಾರ್ಯಕ್ರಮಗಳು ಅನುಷ್ಠಾನ ಆಗಲಿ. ಶುದ್ಧ ಕುಡಿಯುವ ನೀರು ಇರ್ಬೋದು, ಸ್ವಚ್ಛತೆ ಒಂದು ಅರಿವು ಕಲ್ಪನೆಗಳು ಹಳ್ಳಿ ಜನರಲ್ಲಿ ಮೂಡಿಸಲಿಕ್ಕೆ ಪಂಚಾಯತಿ ಶ್ರಮ ಪಡಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ಅರಕೇರ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಬೋಧ್ಯಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಅರಕೇರ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ, ಯಾವ ಹಂತದಲ್ಲಿದೆ ಕಾರ್ಯಕ್ರಮ, ಜೊತೆಗೆ ಕುಡಿಯುವ ನೀರಿನ ಅನುಕೂಲತೆ ಬಗ್ಗೆ ಹೇಗೆ ನಡೆದಿದೆ ಕಾರ್ಯಕ್ರಮ ಅಂತಕ್ಕಂತ ವಿಚಾರವನ್ನ ಬೋಧ್ಯಪ್ಪ ಅವರು ಹಂಚಿಕೊತಿದ್ದಾರೆ. ಬೋಧ್ಯಪ್ಪ ಅವರು ಹೇಳಿ, ಅರಕೇರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೇಗೆ ನಡೆದಿದೆ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ? ಸರಿ, ಅರಕೇರ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಆಳಜಾಳದಿನ್ನಿ ಗ್ರಾಮ ಮತ್ತು ಅರಕೇರ ಗ್ರಾಮ ಎರಡು ಆಯ್ಕೆ ಆಗಿದೆ ಸರ್. ಮೊದಲ ಹಂತದಲ್ಲಿ ಆಳಜಾಳದಿನ್ನಿ ಗ್ರಾಮದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮನೆ ಮನೆಗೂ ನಳ ಮಾಡಿದ್ದಾಗಿದೆ ಮತ್ತು ನಳದ ನೀರು ಕೂಡ ಸರಬರಾಜು ಆಗ್ತಾ ಇದೆ ಸರ್ ಸಂಪೂರ್ಣವಾಗಿ. ಇನ್ನು ಅರಕೇರ ಗ್ರಾಮದಲ್ಲಿ ಪ್ರಾರಂಭ ಆಗಿದೆ ಸರ್, ಇನ್ನು ಕಂಪ್ಲೀಟ್ ಮುಕ್ತಾಯ ಆಗಿಲ್ಲ. ಅರಕೇರ ಈಗ ಪ್ರಾರಂಭ ಆಗಿದೆ. ಈಗ ಅರಕೇರದಲ್ಲಿ ಈಗ ಏನಂತಂದ್ರೆ ಸುಮಾರು 794 ನಳಗಳು ಇದಾವೆ ಎಸ್ಟಿಮೇಟ್. ಇದರಲ್ಲಿ ಸುಮಾರು ಈಗ ಅರ್ಧ ಕಾರ್ಯ ಪೂರ್ಣಗೊಂಡಿದೆ, ಇನ್ನು ಪ್ರಗತಿಯಲ್ಲಿ ಇದೆ. ಈಗ ನೀರು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನಿದೆಲ್ಲ ಈಗ ಕಾಮಗಾರಿ ಆಗಿರತಕ್ಕಂತ ಎಲ್ಲಾ ನಳಗಳಲ್ಲಿ ನೀರು ಬರ್ತಾ ಇದಾವೆ, ಬರ್ತಾ ಇದ್ದಾವೆ. ನೀರಿನ ಸದ್ಬಳಕೆ ಬಗ್ಗೆ ಅವೇರ್ನೆಸ್ ಸಮಿತಿಗಳನ್ನು ಮಾಡ್ಕೊಂಡಿದೆ ಪಂಚಾಯತಿ ಮಟ್ಟದಲ್ಲಿ. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತ ಹೇಳಿ ಮಾಡಿದ್ವಿ ಸರ್, ಒಂದು ಅರಕೇರ ಗ್ರಾಮ ಪಂಚಾಯತಿಯಲ್ಲಿ ಒಂದು. ಆಮೇಲೆ ನಂತರದಲ್ಲಿ ಆಳಜಾಳದಿನ್ನಿ ಗ್ರಾಮದಲ್ಲಿ ಎರಡು ಸಮಿತಿಗಳನ್ನು ಮಾಡಿದ್ವಿ. ಮೀಟಿಂಗ್ ಗಳು ಆಗ್ತಾ ಇರ್ತಾವ? ಮೀಟಿಂಗ್ ಮಾಡ್ತಾ ಇದೀವಿ ಸರ್, ಈಗ ಜಲಜೀವನ ಮಿಷನ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದೀವಿ ಈಗ. ಆಮೇಲೆ ಜನರಲ್ಲಿ ಕೂಡ ನೀರಿನ ಸದ್ಬಳಕೆ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ಯಾಕಂತಂದ್ರೆ ಈಗ ನೀರು ನೀರಿನ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮರಿಕೆರದಲ್ಲಿ ನೀರಿನ ಸಮಸ್ಯೆ ಬಹಳಷ್ಟು ಇತ್ತು. ಈಗ ಅದನ್ನ ಏನಂತಂದ್ರೆ ಈಗ ನಮ್ಗೆ ಲೋಕಲ್ ಅಲ್ಲಿ ನೀರಿನ ಅಭಾವ ಇದೆ, ಅದನ್ನ ನಾವು ಆಳಜಾಳದಿನ್ನಿ ಗ್ರಾಮದಿಂದ ಏನಂತಂದ್ರೆ ನಾವು ಬೋರ್ವೆಲ್ ಹಾಕಿ ಪೈಪ್ ಲೈನ್ ಮಾಡಿಕೊಂಡು ಈ ಕಡೆಗೆ ನೀರು ಡಂಪ್ ಮಾಡ್ಕೊಳ್ತಾ ಇದೀವಿ. ಹೇಗೆ ತಮಗೆ ಸೋರ್ಸ್ ಅಂದ್ರೆ ಬೋರ್ಗಳ ಸೋರ್ಸ್ ಅಥವಾ ಬೇರೆ ನದಿಗಳು ಕಾಲುವೆಗಳು ಏನು ಇಲ್ವಾ ಕೆರೆಗಳು? ಈಗ ಇಲ್ಲ ಸರ್, ಈಗ ಸದ್ಯಕ್ಕೆ ನಮ್ಗೆ ಇರ್ತಕ್ಕಂಥದ್ದು ಬೋರ್ವೆಲ್ ಸೋರ್ಸ್ಗಳು, ಬೋರ್ವೆಲ್ ಇಂದ ಮಾತ್ರ, ಬೋರ್ವೆಲ್ ಗಳಿಂದ ಮಾತ್ರ ನಮ್ಗೆ ಸಾಧ್ಯತೆ ಇದೆ. ಈಗ ಕೆನಾಲ್ ಕಡೆಯಿಂದ ಒಂದು ಪೈಪ್ ಲೈನ್ ಕಾಮಗಾರಿ ಪ್ರಾರಂಭ ಆಗಿದೆ ಸರ್, ಅದು ಇನ್ನು ಮುಕ್ತಾಯ ಆಗಿಲ್ಲ. ಅದೇ ಟೆಂಡರ್ ಆಗಿದೆ, ಕಾಮಗಾರಿ ನಡೀತಾ ಇದೆ, ಇನ್ನು ಪೂರ್ಣವಾಗಿಲ್ಲ. ಅಲ್ಲಿಂದ ಏನಾದ್ರೂ ಆದ್ರೆ ನಮ್ಗೆ ನೀರಿಂದು ಸ್ವಲ್ಪ ಇನ್ನೂ ಅನುಕೂಲ ಆಗುತ್ತೆ ಸರ್. ಈಗ ಜಲ್ ಜೀವನ್ ಮಿಷನ್ ದಲ್ಲಿ ಒಂದು ಮನೆಗೆ ಒಬ್ಬರಿಗೆ ಎಷ್ಟು ನೀರನ್ನು ಕೊಡಬೇಕಂತಿದೆ ತಮಗೆ ಸರ್? 55 LPCD ಕೊಡಬೇಕಂತ ಇದೆ ಸರ್. ಅದು ಒಬ್ಬರಿಗೆ ಒಬ್ಬರಿಗೆ ಒಂದು ಇದಕ್ಕೆ ಒಬ್ಬರಿಗೆ. ಆಳ ಜಾಲದಲ್ಲಿ ಈಗಾಗಲೇ ನಳಗಳನ್ನು ಕುಂದಿಸಿದ್ರಿ, ಎಷ್ಟು ತಾಸು ನೀರು ಕೊಡ್ತಾ ಇದ್ದೀರಿ, ಒಂದೊಂದು ಮನೆಗೆ ಎಷ್ಟು ಬಿಡ್ತಾ ಇದ್ದೀರಿ ಸರ್? ಈಗ ಅವರಿಗೆ ಸಫಿಶಿಯಂಟ್ ನೀರು ಬರ್ತಾ ಇದೆ, ಕೊಡ್ತಾ ಇದೆ ಸರ್. ಈಗ ಅವ್ರಿಗೆ ಈಗ ಅವ್ರಿಗೆ ಒಬ್ಬ ಒಬ್ಬ ವ್ಯಕ್ತಿಗೆ ಎಲ್ ಪಿ ಸಿ ಡಿ 55 ಎಲ್ ಪಿ ಸಿ ಡಿ ಪ್ರಕಾರ ಏನಂತಂದ್ರೆ ಅವ್ರ ಮನೇಲಿ ಎಷ್ಟು ಜನ ಇದಾರ ಅದ್ರ ಪ್ರಕಾರ ಏನಂತಂದ್ರೆ ನಾವು ನೀರು ಬಿಡ್ತಾ ಇದೆ, ಅವ್ರಿಗೆ ಸಫಿಶಿಯಂಟ್ ಆಗ್ತಾ ಇದೆ. ಅವರು ನಮಗೆ ಜಿಲ್ಲಾ ಪಂಚಾಯತಿಯಿಂದ 5 ಚಟುವಟಿಕೆಗಳನ್ನು ಕೂಡ ಅದರಲ್ಲಿ ಗ್ರಾಮದಲ್ಲಿ ಮಾಡಿದೀವಿ. ಜಿಲ್ಲಾ ಪಂಚಾಯತಿ ನಮ್ಮ ಜಲ ಜೀವನ ಮಿಷನ್ ಏನಂದ್ರೆ ಐಸಿ ಕಾರ್ಯಕರ್ತರು ಏನು ಬಂದಿದ್ರು ಅವರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ನಾವೆಲ್ಲರೂ ಕೂಡ ಅಲ್ಲಿ ಏನಂದ್ರೆ ಈ ಚಟುವಟಿಕೆ ಮಾಡಿ ನೀರಿನ ಸದ್ಬಳಕೆ ಬಗ್ಗೆನೂ ಕೂಡಿ ಹೇಳಿದೀವಿ. ಆಮೇಲೆ ಅಲ್ಲಿ ನೀರು ಬಳಕೆ ಜೊತೆಗೆ ನೀರು ಅವರಿಗೆ ಎಷ್ಟು ಒಂದು ಕುಟುಂಬಕ್ಕೆ ನೀರು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ನಾವು ಅಲ್ಲಿ ಕೊಡ್ತಾ ಇದ್ದೀವಿ. ಈಗ ಕೆಲವೊಂದ್ ಕಡೆ ಎಲ್ಲ ನೀರಿನ ನಳಗಳಿಗೆ ನಲ್ಲಿಯನ್ನ ಕುಂದಿರಿಸಿದ ಮೇಲೆ ಅದಕ್ಕೆ ಮೀಟರ್ ಅನ್ನ ಕುಂದಿಸ್ತಾ ಇದ್ದಾರೆ, ಅದು ನಡೆದಿದೆ ತಮ್ಮಲ್ಲಿ? ಮೀಟರ್ ಇದೆ ಸರ್, ಮೀಟರ್ ಕೂಡ ಅಳವಡಿಸಿದೆ. ಇದರಲ್ಲಿ ನೀರಿಗೆ ಚಾರ್ಜ್ ಆಗತ್ತಾ, ಒಂದು ಮನೆಗೆ ಎಷ್ಟೆಷ್ಟು ಚಾರ್ಜ್ ಬರುತ್ತೆ? ಚಾರ್ಜ್ ಇನ್ನು ಯಾಕಂದ್ರೆ ಅದು ಮೀಟರ್ ಪ್ರಕಾರ ಇನ್ನು ಚಾರ್ಜ್ ನೋಡಿಲ್ಲ ಸರ್, ಈಗ ರೀಸೆಂಟ್ ಆಗಿ ಆಗಿದೆ. ಈಗ ನಂತರದಲ್ಲಿ ಅದನ್ನ ಮೀಟರ್ ಪ್ರಕಾರ ಅವರಿಗೆ ಅಳವಡಿಸಬೇಕು ಸರ್, ನೋಡ್ಬೇಕು. ಈಗ ಅದನ್ನ ಇನ್ನು ಇವಾಗ ಈಗ ಸದ್ಯದಲ್ಲಿ ಪ್ರಾರಂಭ ಆಗಿದೆ ಸರ್ ಅದನ್ನ. ಮುಂದಿನ ದಿನಗಳಲ್ಲಿ ಅದು ಮೀಟರ್ ಪ್ರಕಾರ ನಾವ್ ಏನಂತಂದ್ರೆ ನಳದ ನೀರಿಂದ ಚಾರ್ಜ್ ಬೇಕಾದ್ರೆ ನಾವು ಹಾಕ್ಬಹುದು. ಈಗ ಸದ್ಯದ ಮಟ್ಟದಲ್ಲಿ ನಾವು ಪ್ರತಿ ವರ್ಷಂತೆ ನಾವು ಒಂದು ಮನೆಗೆ ನಳಕ್ಕೆ 50 ರೂಪಾಯಿ ಅಂತೆ ತಿಂಗಳಿಗೆ ನಾವು ಅದನ್ನೇನಂದ್ರೆ ಕರ ವಸೂಲಿ ಮಾಡ್ತಾ ಇದೀವಿ ಸರ್. ಇನ್ನ ಸ್ವಚ್ಛೋತ್ಸವಕ್ಕೆ ಬರೋಣ. ಸ್ವಚ್ಛತೆ ಬಗ್ಗೆ ಹೇಗೆ ಜನರಲ್ಲಿ ಅರಿವು, ಸ್ವಚ್ಛತೆ ಕಾರ್ಯಕ್ರಮಗಳು ಹೇಗೆ ನಡೆದಿದೆ ಕಸ ವಿಲೇವಾರಿ ಎಲ್ಲ ಪಂಚಾಯತಿ ಮಟ್ಟದಲ್ಲಿ? ಹೌದು ಸರ್, ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮ ಅರಕೆರ ಗ್ರಾಮದಲ್ಲಿ ಈಗ ಆಗಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿಯಲ್ಲಿ ನಮಗೆ ಒಂದು ಸ್ವಚ್ಛತಾ ವಾಹನವನ್ನು ಕೂಡ ನಮ್ಗೆ ವಿತರಣೆ ಮಾಡಿದ್ದಾರೆ ಸರ್, ನಮ್ಮ ಜಿಲ್ಲಾ ಪಂಚಾಯತಿ ಕಡೆಯಿಂದ. ಹೇಗೆ ಅರಕೆರದಲ್ಲಿ ಎಲ್ಲ ಒಂದು ಕಸ ವಿಲೇವಾರಿ ಚೆನ್ನಾಗಿ ಆಗ್ತಾ ಇದೆ? ಇದರಲ್ಲಿ ಏನಂತಂದ್ರೆ ಈ ಕಸ ವಿಲೇವಾರಿ ಘಟಕಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಏನಂತಂದ್ರೆ ವಾಹನದ ಮೂಲಕ ನಾವು ಏನಂದ್ರೆ ಹಸಿ ಕಸ ಒಣ ಕಸ ಸಂಗ್ರಹಣೆಗೆ ಮುಂದಾಗಿದ್ದೇವೆ ಸರ್. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನಂದ್ರೆ ನಾವು ಜಾಗೃತಿ ಕಾರ್ಯಕ್ರಮಗಳು ಕೂಡ ಒಂದೆರಡು ಮೂರು ಸಾರಿ ನಾವು ಈ ಚಟುವಟಿಕೆಗಳನ್ನು ಮಾಡಿದೀವಿ ಸರ್. ಆಮೇಲೆ ಕಸದ ಬುಟ್ಟಿಗಳು ಕೂಡ ವಿತರಣೆ ಮಾಡಿದೀವಿ. ಈಗ ಹಸಿ ಕಸಕ್ಕೆ ಸಪರೇಟ್, ಆಮೇಲೆ ಒಣ ಕಸಕ್ಕೆ ಸಪರೇಟ್, ನೀಲಿ ಬುಟ್ಟಿ ಮತ್ತು ಹಸಿರು ಬುಟ್ಟಿಗಳಂತೇಳಿ ಎರಡು ಕಸದ ಬುಟ್ಟಿಗಳು ಕೂಡ ವಿತರಣೆ ಮಾಡಿದೀವಿ ಪ್ರತಿ ಕುಟುಂಬಕ್ಕೂ. ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಎಷ್ಟು ಹಳ್ಳಿಗಳು ಬರ್ತಾವೆ ಅರಕೆರ ಪಂಚಾಯತಿ ಮಟ್ಟದಲ್ಲಿ? ಅರಕೆರದಲ್ಲಿ ಒಂದು ಅರಕೆರ ಸರ್, ಇನ್ನೊಂದು ಆಳ ಜಾಳದಿನಿ ಗ್ರಾಮ ಸರ್. ಇದು ಏನಂತಂದ್ರೆ ಇವು ರೆವಿನ್ಯೂ ವಿಲೇಜ್ಗಳು ಸರ್ ಇವು ಎರಡು. ಹೌದು. ಇನ್ನು ಉಳಿದಂತೆ ಕೆಲವು ಅರಕೆರದಲ್ಲಿ ಲೋಕಲ್ ಆಗಿ KH ನಗರ, ಆಮೇಲೆ ಈರ್ಲಕುಂಟ ಅಡವಿ, ಮಾನೇನು ದೊಡ್ಡಿ, ಇವೆಲ್ಲ ಏನಂದ್ರೆ ಅರಕೆರ ಲೋಕಲ್ ಇದಕ್ಕೆ ರೆವಿನ್ಯೂ ವಿಲೇಜ್ಗೆ ಬರ್ತಾವೆ ಸರ್ ಅವೆಲ್ಲ. ಅಂದ್ರೆ ಒಂದು ಕ್ಯಾಂಪ್ ಟೈಪ್ ಇದಾವ? ಹೌದೌದು ಸರ್, ಅಲ್ಲಿ ಒಂದೊಂದು 20-20 ಕುಟುಂಬಗಳು ಸೇರಿ ಒಂದೊಂದು ದೊಡ್ಡಿ ಆಗಿದಾವ ಸರ್ ಅವು. ಇನ್ಕ್ಲೂಡಿಂಗ್ ವೋಟಿಂಗ್ ಎಲ್ಲಾನು ಅರಕೆರದಲ್ಲೇ ಬರುತ್ತೆ ಸರ್. ಅರಕೆರದಲ್ಲಿ ಕುಡಿ ನೀರಿನ ಘಟಕಗಳು ಇದಾವ? ಶುದ್ಧ ಕುಡಿ ನೀರಿನ ಘಟಕಗಳು ಇದಾವ ಸರ್, ಕುಡಿ ನೀರಿನ ಶುದ್ಧ ಘಟಕಗಳು ಇದಾವ ಸರ್. ಇಲ್ಲಿ ಬಳಕೆ ಆಗ್ತಾ ಇದೆ? ಬಳಕೆ ಆಗ್ತದೆ ಸರ್ ಖಂಡಿತ. ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಸರ್ ಇದು. ಮನೆ ಮನೆಗೆ ನೀರು ಕೊಡ್ತಕ್ಕಂಥದ್ದು ಏನಿದೆಲ್ಲ ಸರ್, ಇದು ಅದ್ಭುತವಾದ ಕಾರ್ಯಕ್ರಮ, ಇದು ಸರ್ಕಾರದ ಮಹತ್ವವಾದ ಯೋಜನೆ ಇದು. ನಮಗೂ ಕೂಡ ಇದ್ರ ಬಗ್ಗೆ ಟ್ರೈನಿಂಗು ಕೂಡ ಆಗಿದೆ, ಒಳ್ಳೆ ಕಾರ್ಯಕ್ರಮ ಸರ್ ಇದು. ನೀರಿನ ಸಮಸ್ಯೆ ಬಹಳ ಇತ್ತು ಸರ್, ಯಾಕಂದ್ರೆ ನಳ ಕೊಡೋದು ಆಮೇಲೆ ಮನೆಗೆ ನೀರು ತಲುಪಿಸ್ತಕ್ಕಂಥದ್ದು ಏನಿದಲ್ರಿ, ಇದು ತುಂಬಾ ಸಮಸ್ಯೆ ಇತ್ತು ಇದು. ಈಗ ಏನಾದ್ರೂ ಪ್ರತಿ ಮನೆ ಒಬ್ಬರಿಗೂ ಕೂಡ ಈಗ ಎಷ್ಟು ಖುಷಿ ಆಗಿದ್ದಾರೆ ಅಂದ್ರೆ ಮನೆ ಮನೆಗೂ ನೀರು ಮನೆಯಲ್ಲೇ ಬರ್ತಾ ಇದೆಯಲ್ಲ ಅವ್ರಿಗೆ. ನಮಗೆ ಜನರು ಕೂಡ ರೆಸ್ಪಾನ್ಸ್ ಕೇಳಿದ್ವಿ ಸರ್ ಇದನ್ನ. ಜನರಿಂದ ಅವ್ರ ಮನೆಗೆ ನೀರು ಬರ್ತಾ ಇದೆ, ಇಲ್ಲೋ ಎಲ್ಲೋ ಒಂದ್ ಕಡೆ ಒಂದು ಟ್ಯಾಂಕ್ ಮಾಡಿ ಅಲ್ಲಿಂದ ನೀರು ತಗೊಂಡ್ ಬರ್ತಾ ಇದ್ರು. ಹೌದೌದು, ಮನೆ ಮನೆಗೆ ನೀರು ತಗೊಳಕ್ ಆಗ್ತಾ ಇರ್ಲಿಲ್ಲ ಅವಾಗ ನಳ್ಳಿ ವ್ಯವಸ್ಥೆ. ಶ್ರಮನು ಕಡಿಮೆ ಆಗತ್ತೆ, ಸಮಯ ಉಳಿತೆ, ಸಮಯವನ್ನ ಬೇರೆ ಕೆಲಸಗಳಲ್ಲಿ ವಿನಿಯೋಗ ಮಾಡ್ಕೋಬಹುದು. ಆಮೇಲೆ ಬೇರೆ ಕೆಲಸದಲ್ಲಿ ಕೂಡ ಅವ್ರ ಸಮಯನ ಉಪಯೋಗಿಸಬಹುದು. ಆಮೇಲೆ ನೀರು ಕೂಡ ಮನೇಲಿ ಇರ್ತಾವಲ್ಲ ಸರ್, ಅವ್ರಿಗೆ ಎಷ್ಟು ಬೇಕು ಅವಶ್ಯಕತೆ ಅಷ್ಟೇ ತಗೊಳ್ತಾರೆ ಸರ್ ಈಗ. ಹೌದೌದು, ಒಳ್ಳೇದು. ಭೂದೇಪ್ಪ ಅವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಅರಕೆರಾದಲ್ಲಿ ಸಹ ಚೆನ್ನಾಗಿ ಕಾರ್ಯಕ್ರಮ ಅನುಷ್ಠಾನ ಆಗಲಿ. ದೇವದೂರು ತಾಲೂಕಿನ ಹಳ್ಳಿಗಳಲ್ಲಿ ಸಾಕಷ್ಟು ಇನ್ನು ನೀರಿನ ಕುಡಿಯುವ ಸಮಸ್ಯೆ ಅಲ್ಲಲ್ಲಿ ಕಾಣಿಸ್ತಾ ಇದೆ ದೇವದೂರು ತಾಲೂಕಿನಲ್ಲಿ. ಎಲ್ಲಾ ಸಮಸ್ಯೆಗಳು ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಆದ್ಮೇಲೆ ಖಂಡಿತ ಬಗೆಹರಿತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ ಆಗುತ್ತೆ ಸರ್. ನಮ್ಮ ಅರಕೆರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆಗದಂಗೆ ಆಗುತ್ತೆ ಸರ್ ಇಲ್ಲಿ. ಯಾಕಂದ್ರೆ ಜಲ ಜೀವನ ಮಿಷನ್ ಇಂದ ಮನೆ ಮನೆಗೂ ನೀರು, ನಳದ ವ್ಯವಸ್ಥೆ ಆದ್ಮೇಲೆ ನೀರಿನ ವ್ಯವಸ್ಥೆ ಕೂಡ ಇದೆ ಸರ್. ಖಂಡಿತ ಇದ್ರದ್ದು ಉಪಯೋಗ ಇದೆ ಸರ್. ಒಳ್ಳೇದು, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ತಮಗೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ರಕ್ಷಿಸಿಕೊಳ್ಳಿ ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ ಈ ನೆಲವನ್ನು ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ಅಲಬನೂರು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಮುದುಕಪ್ಪ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅಲಬನೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಎಷ್ಟು ಹಳ್ಳಿಗಳಲ್ಲಿ ಈಗಾಗಲೇ ಆಗ್ತಾ ಇದೆ, ಏನ್ ರೀತಿ ಕಾರ್ಯಕ್ರಮ ನಡೆದಿದೆ, ಜೊತೆಗೆ ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ. ಮುದುಕಪ್ಪ ಅವರು ಹೇಳಿ, ನಿಮ್ಮ ಅಲಬನೂರು ಗ್ರಾಮ ಪಂಚಾಯತಿಯಲ್ಲಿ ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಯಾವ್ಯಾವ ಹಳ್ಳಿಗಳಲ್ಲಿ ನಡೆದಿದೆ ಈಗ ಕಾರ್ಯಕ್ರಮ? ಅಲಬನೂರು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಬೆಳಗಿನವರು ಬೆಳಗುರಿಕೆ ಗ್ರಾಮದಲ್ಲಿ ಜೆಜಿಎಂ ನಡೀತಾ ಇದೆ ಸರ್. ಅದೇ ರೀತಿಯಾಗಿ ಎಲ್ಲ ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ಎಷ್ಟು ಹಳ್ಳಿಗಳು ಬರ್ತವೆ ಅಲಬನೂರು ಪಂಚಾಯತಿಗೆ? ಮೂರು ಹಳ್ಳಿ ಎರಡು ಕ್ಯಾಂಪ್ ಬರ್ತದೆ. ಬರ್ತವೆ ಅಲ್ಲೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆಯಾ? ಹೌದೌದು ಸರ್, ಮಾಡ್ತಾ ಇದ್ವಿ. ಏನು ಯಾವ ಹಂತದಲ್ಲಿ ನಡೆದಿದಾವ ಕಾರ್ಯಕ್ರಮ, ಯಾವ ಹಂತದಲ್ಲಿ ಇದಾವೆ? ಈಗ ಸದ್ಯ ಪೈಪ್ ಲೈನ್ ಹಾಕಿದ್ದಾರೆ ಸರ್ ಜೆಜಿಎಂ ಇದು. ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಕಂಟಿನ್ಯೂ ನಮ್ಮಲ್ಲಿ ಸ್ವಚ್ಛ ಯೋಜನೆ ಅಂತ ಇದೆ ಸರ್, ಸ್ವಚ್ಛತಾ ಅದರಲ್ಲಿ ಮಾಡ್ತಾ ಇದ್ವಿ. ಸ್ವಚ್ಛತಾ ಕಾರ್ಯಕ್ರಮ ಅಂದ್ರೆ ಯಾವ ರೀತಿ ಅನುಷ್ಠಾನ ಮಾಡ್ತಾ ಇದ್ದೀರಿ? ಕೆಲವೊಂದು ಕಡೆ ನಮ್ದು ಆಲ್ರೆಡಿ ಈಗ ಒಂದು ನಮ್ದು ಶೆಡ್ ನಿರ್ಮಾಣ ಆಗಿದೆ ಸರ್ ನಮ್ಮಲ್ಲಿ ಅಲಬನೂರಲ್ಲಿ. ಅಲ್ಲೆಲ್ಲ ನಾವು ಕಸಗಳನ್ನ ವಿಂಗಡಣೆ ಮಾಡಿ ಹೊಸ ಕಸ ಮತ್ತು ಹಳೆ ಕಸ ಅಂತಂದು ಅದನ್ನ ನಾವು ಅಲ್ಲಿ ಶೇಖರಣೆ ಮಾಡ್ತಾ ಇದ್ದೀವಿ ಸರ್. ಆಲ್ರೆಡಿ ಈ ಒಂದು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ಸಮಿತಿಗಳನ್ನು ಮಾಡ್ಕೊಂಡಿರತ್ತಾವ ಹೇಗೆ? ಮಾಡಿದ್ದೀವಿ ಸರ್, ಒಟ್ಟು 10 ಜನ ಒಟ್ಟು ಮೆಂಬರ್ ಇದ್ದಾರೆ ಸರ್. ಅದಕ್ಕೆ ನಮ್ಮ ಉಪಾಧ್ಯಕ್ಷರು ಅದಕ್ಕೆ ಅಧ್ಯಕ್ಷರಿದ್ದಾರೆ. ಆಮೇಲೆ ಗ್ರಾಮ ಪಂಚಾಯತ್ ಮೆಂಬರು ಸದಸ್ಯರಿದ್ದಾರೆ ಸರ್, ಊರಿನ ಯುವಕರು, ಆಮೇಲೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇದ್ದಾರೆ ಸರ್. ಹೇಗೆ ಈ ಬಗ್ಗೆ ಜಲ್ಜೀವನ್ ಮಿಷನ್ ಬಗ್ಗೆ ಆಗಾಗ ಸಭೆಗಳು ನಡೀತಿದ್ದಾವ ನಿಮ್ಮ ಪಂಚಾಯತ್ ಮಟ್ಟದಲ್ಲಿ? ಹೌದು ಮಾಡ್ತಿದ್ದೀವಿ ಸರ್. ಮಾಡ್ತಿದ್ರಿ? ಇನ್ನು ಎಷ್ಟು ದಿವಸದಲ್ಲಿ ಅಥವಾ ಎಷ್ಟು ವರ್ಷದಲ್ಲಿ ಸಂಪೂರ್ಣ ಹಳ್ಳಿಗೆ ನೀರು ಸಿಗದಂತಿರ್ತಾವ? ಅದು ಸ್ಕೀಮ್ ಇದೆ ಸರ್, ಈ ವರ್ಷ ಒಂದು ಮಾತ್ರ ಹಳ್ಳಿ ತಗೊಂಡಿದ್ದಾರೆ ಸರ್ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ಒಂದು ಹಳ್ಳಿ ಮಾತ್ರ ತಗೊಂಡಿದ್ದಾರೆ ಸರ್. ಈಗ ಅದನ್ನ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಒಂತಿಗೆ ಕಟ್ತೀವಿ ಸರ್. ಆಮೇಲೆ ಪಬ್ಲಿಕ್ ಕಡೆಯಿಂದ ನಾವು ಒಂತಿಗೆ ತಗೊಂಡು ಆದಷ್ಟು ಬೇಗನ ಮುಗಿಸ್ತೀವಿ. ಯಾವ್ಯಾವ ರೀತಿ ವಂತಿಗೆ ಪ್ರಮಾಣ ಇದೆ ಪಬ್ಲಿಕ್ ಕಡೆಯಿಂದ, ಪಂಚಾಯತಿ ಕಡೆಯಿಂದ, ಜೊತೆಗೆ ಸರ್ಕಾರದ ಕಡೆಯಿಂದ ವಂತಿಕೆ ಪ್ರಮಾಣ ಹೇಗಿದೆ? ನಾವು 15ನೇ ಹಣಕಾಸಿನಲ್ಲಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ 10% ವಂತಿಗೆ ತುಂಬ್ತೀವಿ ಸರ್. ಉಳಿದಿರ್ತಕ್ಕಂತ ಅಮೌಂಟ್ ಅನ್ನ ನಾವು ಸಾರ್ವಜನಿಕರ ಕಡೆಯಿಂದ ಟೋಟಲ್ ಜನಸಂಖ್ಯೆ ಆಧಾರದ ಮೇಲೆ ಅದನ್ನ ನಾವು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತುಂಬ್ತಾ ಇದ್ದೀರಿ. ಹೇಗೆ ಜನರಲ್ಲಿ ಕುಡಿ ನೀರಿನ ಬಗ್ಗೆ ಅರಿವು ಬರ್ತಾ ಇದೆ, ಅದರ ಸದ್ಬಳಕೆ ಬಗ್ಗೆ? ಬರ್ತಾ ಇದೆ ಸರ್. ಈ ಸದ್ಯ ಹೇಗ್ ನಡೆದಿದೆ ಕುಡಿ ನೀರಿನ ಅನುಕೂಲತೆ ಹೇಗಿದೆ ನಿಮ್ ಪಂಚಾಯತಿ ಮಟ್ಟದಲ್ಲಿ ಸದ್ಯದಲ್ಲಿ? ಸದ್ಯದಲ್ಲಿ ಇದೆ ಸರ್, ಕೆರೆ ಒಂದು ಪೈಪ್ ಲೈನ್ ಮಾಡಿ ಈಗ ಆಲ್ರೆಡಿ ಈಗ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ ಸರ್. ಅದು ಈಗ ಅದನ್ನ ಬಂತಂದ್ರೆ ಆಮೇಲೆ ಮೀಟರ್ಗಳು ಅಳವಡಿಸಿದ ಮೇಲೆ ಅದು ಇಷ್ಟಿಷ್ಟು ದುಡ್ಡು ಅಂತ ಕಟ್ಟಬೇಕಾಗ್ತಾರೆ ಪಬ್ಲಿಕ್ ಸಾರ್ವಜನಿಕರು, ಅವಾಗ ಮಾತ್ರ ಇದಾಗ್ತಾರೆ. ಮುದುಕಪ್ಪ ಅವರೇ, ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ನಿಮ್ಮ ಒಂದು ಪಂಚಾಯತಿ ಮಟ್ಟದಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಆಗಿ ಜನರಿಗೆ ಮನೆ ಮನೆಗೆ ನಳ್ಳಿ ಮುಖಾಂತರ ಶುದ್ಧ ಕುಡಿಯುವ ನೀರು ಸಿಗುವಂತಾಗಲಿ, ತಾವು ಇದಕ್ಕೆಲ್ಲ ಪರಿಶ್ರಮವನ್ನ ಪಡ್ತೀರಿ ಅಂತಕ್ಕಂತ ಆಶಯದೊಂದಿಗೆ ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು ತಮಗೆ. ಧನ್ಯವಾದಗಳು ಸರ್ ತಮಗೆ. ಈಗ ನಮಗೆ ಸಂಪರ್ಕದಲ್ಲಿ ಆತ್ಕೂರು ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ರಮಾದೇವಿ ನಾರಾಯಣ ರಾವ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಹೇಳಿ ರಮಾದೇವಿ ನಾರಾಯಣ ರಾವ್ ಅವರೇ, ನಿಮ್ಮ ಆತ್ಕೂರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ನಡೀತಾ ಇದೆ? ಸರ್, ಜಲ ಜೀವನ ಮಿಷನ್ ಆತ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಡಿ ರಾಮ್ಪುರ್ ಒಂದು ಟೆಂಡರ್ ಆಗಿದೆ ಸರ್, ಅಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್ಜಾಪುರ್ ವಿಲೇಜ್ ಅದು ಒಂದು ಆಗಿದೆ, ಬಟ್ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಇನ್ನೂ ಸ್ಟಾರ್ಟ್ ಆಗಿಲ್ಲ? ಇಲ್ಲ, ಆಗಿಲ್ಲ. ಅಂದ್ರೆ ತಾವು ಈಗ ಎರಡನೇ ಸ್ಟೇಜ್ ನಲ್ಲಿ ಇದ್ದೀರಾ ಅಥವಾ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ? ಹೇಗೆ? ಮೊದಲನೇ ಸ್ಟೇಜ್ ನಲ್ಲಿ ಇದ್ದು ಸರ್. ಮೊದಲನೇ ಸ್ಟೇಜ್ ನಲ್ಲಿ ಇದ್ದೀರಿ? ಹೌದು. ಈಗ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಆತ್ಕೂರು ಗ್ರಾಮ ಪಂಚಾಯತಿ ಅಡಿಯಲ್ಲಿ? 8 ಹಳ್ಳಿ ಸರ್, 2 ಕ್ಯಾಂಪ್. 8 ಹಳ್ಳಿಗಳು, 2 ಕ್ಯಾಂಪ್. ಇಲ್ಲಿ ಕೇವಲ ಈಗ ಡೊಂಗರಾಮ್ಪುರ್ನಲ್ಲಿ ಮಾತ್ರ ಕಾರ್ಯಕ್ರಮ ಅನುಷ್ಠಾನ ಚಾಲ್ತಿ ನಡೆದಿದೆ ಈಗ? ಹೌದು ಸರ್. ಹೌದು. ಹೇಗೆ ಈಗ ಕುಡಿಯುವ ನೀರಿನ ಬಗ್ಗೆ ಉಳಿದಂತ ಹಳ್ಳಿಗಳಲ್ಲಿ ಹೇಗೆ ನಡೆದಿದೆ ಕಾರ್ಯಕ್ರಮ, ಕುಡಿಯುವ ನೀರು ಹೇಗೆ ಮಾಡ್ತಾ ಇದ್ದೀರಿ ಕುಡಿ ನೀರಿನ ಬಗ್ಗೆ? ನಮ್ಗೆ ಪ್ರತಿ ದಂಡಿಗಿದೆ ಸರ್ ಊರಲ್ಲಿ, ನಮ್ದು ಪಂಚಾಯತಿ ಲಾಸ್ಟ್ ಊರು ನಮ್ ಪಂಚಾಯತಿ ಸರ್. ನದಿ ಇದೆ ಸರ್, ಹಾಗಾಗಿ ನೀರಿನ ಕೊರತೆ ಏನಿಲ್ಲ. ಹೇಗೆ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಘಟಕಗಳನ್ನ ಹಾಕ್ಸಿದಿರಾ? ಯಾಕೆ ಶುದ್ಧೀಕರಣ ಘಟಕಗಳಿದಾವ? ಹೇಗೆ ಈಗ ಶುದ್ಧೀಕರಣ ಸರ್ ಇದೆ ಸರ್, ಆತ್ಕೂರಲ್ಲಿ ಇದೆ. ಡಿ ರಾಮ್ಪುರ್ ನಲ್ಲಿ 2 ಸರ್ಕಾರದಿಂದ ಸರ್, ಇನ್ನೂ ಒಂದು ಪ್ರೈವೇಟ್ ನಾಗ್ ಹಾಕೊಂಡಿದ್ದಾರೆ. ಕೂರ್ತಿಪ್ಲಿಯಲ್ಲಿ ಒಂದಿದೆ ಸರ್, ಹುಗೇನಲ್ಲಿ ಒಂದಿದೆ ಸರ್. ಈಗ ತಮ್ಮ ಪಂಚಾಯತಿ ಮಟ್ಟದಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಸಂಪೂರ್ಣ ಅನುಷ್ಠಾನ ಆಗಲಿಕ್ಕೆ ಎಷ್ಟು ವರ್ಷ ತಗೋತದೆ ಕಾರ್ಯಕ್ರಮ? 2024 ಕಾರ್ಯಕ್ರಮ ಅನುಷ್ಠಾನ ಆಗ್ಬೇಕಂತಕ್ಕಂತ ಒಂದು ಇದಿದೆ. ಒಳಗಾಗಿ ಆಗತ್ತಂತಿರತಾವು? 100% ಸರ್. ನಿಮ್ಮ ಒಂದು ಪಂಚಾಯತಿ ಮಟ್ಟದಲ್ಲಿ ಸಮಿತಿಗಳನ್ನು ಮಾಡ್ಕೊಂಡಿರಾ, ನೀರು ನಿರ್ವಹಣಾ ಸಮಿತಿಗಳು ಆಗ್ತಿದ್ದಾವ ಈಗೆಲ್ಲ? ಸರ್, ಈಗ ಸಮಿತಿ ಆಗಿದೆ ಸರ್. ಮೊನ್ನೆ ಒಂದು ಸಮಿತಿ ಕೇಳಿದ್ರು, ಡಿರಾಮ್ಪದ ಸಮಿತಿ ಮಾಡಿ ಲೀಸ್ಟ್ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀರಿ? ಹೌದು ಸರ್. ಹೇಗೆ ಅದ್ರ ಬಗ್ಗೆ ಆಗಾಗ ಸಭೆಗಳು ನಡೆಸಿ ಏನು ಚರ್ಚೆ ಆಗ್ತಾ ಇದ್ದಾವ? ಸರ್ ಆಕ್ಚುಲಿ ಇದು ಏನಾಗಿತ್ತು, ನಮ್ದು ಸ್ವಲ್ಪ ಎಲೆಕ್ಷನ್ ಲೇಟ್ ಆಯ್ತು ಸರ್. ಇವಾಗ ಅಧ್ಯಕ್ಷರು ಮೊನ್ನೆ 2ನೇ ತಾರೀಕಿಗೆ, ಸೊ ಇವತ್ತಿಗೆ ಒಂದ್ ತಿಂಗಳು ಸರ್ ಅಧ್ಯಕ್ಷರ ಆಗಿ. ಇದುವರೆಗೆ ಆಡಳಿತಾಧಿಕಾರಿ ಇದ್ರು ಸೊ ಇದುವರೆಗೂ ನಮ್ಮ ಲೆಕ್ಕದಾಗಲ್ಲಿ ಮಾಡ್ಕೊಂಡು ಬಂದು ಈ ಒಂದು ಅಧ್ಯಕ್ಷ ಸೀಟ್ ಕೂತಿ ಸರ್. ಈಗ ನಾಳೆ 4ನೇ ತಾರೀಕು ಪಂಚಾಯತಿಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ವಿ ಸರ್. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಗಳಾ ನಾಯಕ್ ಅವರು? ಹೌದು ಸರ್, ಹೌದು. ಈಗ ತಾವು ತಮ್ಮ ಪಂಚಾಯತಿ ಮಟ್ಟದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಾ ಇದ್ದೀರಿ, ಸ್ವಚ್ಛತೆ ಹಳ್ಳಿಗಳ ಸ್ವಚ್ಛತೆ ಬಗ್ಗೆ? ನಮ್ಮ ಸ್ವಚ್ಛತೆ ಸರ್, ನಮ್ದು ಆಲ್ಮೋಸ್ಟ್ ಸರ್ ಸ್ವಚ್ಛತೆ ಬಗ್ಗೆ ಎಲ್ಲ ಇದೆ ಸರ್. ಇದೆ ನಮ್ದು ಸಮಸ್ಯೆ ಏನಂದ್ರೆ ಸರ್, ಇಲ್ಲೆಲ್ಲ ಊರಲ್ಲೆಲ್ಲ ನಮ್ದು ಗದ್ದೆನೇ ಇದೆ ಸರ್, ಹೊಲಗಳೇ ಸುತ್ತಮುತ್ತ ಹೊಲಗಳೇ ಇದೆ. ಸೊ ನಮ್ಗೆಲ್ಲ ಇಲ್ಲಿ ಬಂದ್ರೆ ಯಾವ್ದು ಕಸ ಅಂತ ಆ ಟೈಪ್ ಏನಿಲ್ಲ ಸರ್, ಮನೆ ಮುಂದೆ ಅಷ್ಟೇ ಸ್ವಲ್ಪ ಏನ ಕಸ ಇದೆ. ಸೊ ನಮ್ದು SLW ಒಂದು ಆಯ್ಕೆ ಆಗಿದೆ ಸರ್, ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದು ಎಲ್ಲೆಲ್ಲಿ ಊರಲ್ಲಿ ಇದ್ರೆ ಅದು ವೆಹಿಕಲ್ ಅಂತ ಕಸ ತಗೊಂಡೋಗಿ ಒಂದು SLW ಘಟಕ ಇದೆ ಸರ್, ಅಲ್ಲಿ ಒಯ್ದು ಹಾಕ್ತಿದೆ ಸರ್. ಅಲ್ಲಿ ಶೌಚಾಲಯಗಳ ಬಳಕೆ ಯಾವ ರೀತಿ ಆಗ್ತಾ ಇದೆ ಹಳ್ಳಿಗಳಲ್ಲಿ ನಿಮ್ಮ ಪಂಚಾಯತಿ? ಶೌಚಾಲಯ ತಮ್ಗೆ ಗೊತ್ತಿರ್ಬೋದು ಸರ್, ಶೌಚಾಲಯ ಆಲ್ಮೋಸ್ಟ್ ಮುಕ್ತ ಗ್ರಾಮ ಅಂತ ಹೇಳಿ ಶೌಚಾಲಯದ ಮುಕ್ತ ಗ್ರಾಮ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲರೂ ಅದರಲ್ಲಿ ಕಟ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ತಿಳುವಳಿಕೆ ಇಲ್ಲದವ್ರು ಎಲ್ಲ ಒಂದು ಎರಡು ಏನೋ ಓದ್ಕೊಂಡಿರ್ಬೋದು ಸರ್. ಒಳ್ಳೇದು. ರಮಾದೇವಿ ನಾರಾಯಣ ರಾವ್ ಅವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಅತ್ಕೂರು ಗ್ರಾಮ ಪಂಚಾಯತಿ ಮಟ್ಟದ ಎಲ್ಲಾ ಹಳ್ಳಿಗಳಲ್ಲಿ ಒಳ್ಳೆ ರೀತಿಯಿಂದ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ನಡೀಲಿ. ಮತ್ತೆ ತಾವು ಪ್ರಯತ್ನ ಪಡಬೇಕು, ಹಳ್ಳಿ ಜನರಿಗೆ ಶುದ್ಧ ಕುಡಿನೀರನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನ ಸದಾ ಸಾಗ್ತಾ ಇರ್ಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಓಕೆ, ಥ್ಯಾಂಕ್ ಯು ಸರ್. ಈಗ ನಮಗೆ ಫೋನ್ ಸಂಪರ್ಕದಲ್ಲಿ ಚನ್ನಹಳ್ಳಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಫೋನ್ ಸಂಪರ್ಕದಲ್ಲಿದ್ದಾರೆ. ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಆಗ್ತದೆ ಅಂತಕ್ಕಂತ ವಿಚಾರ, ಜೊತೆಗೆ ಪಂಚಾಯತಿ ಮಟ್ಟದಲ್ಲಿ ಸ್ವಚ್ಛತೆ ಕಾರ್ಯಕ್ರಮಗಳು ಹೇಗೆ ನಡೆದಿದ್ದಾವೆ ಅಂತಕ್ಕಂತ ವಿಚಾರವನ್ನ ಆದಪ್ಪ ಅಂಗಡಿ ಅವರು ಹಂಚ್ಕೋತಾ ಇದಾರೆ. ಹೇಳಿ ಆದಪ್ಪ ಅವರೇ, ತಮ್ಮ ಚನ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಹೇಗೆ ನಡೆದಿದೆ, ಅನುಷ್ಠಾನ ಆಗ್ತಾ ಇದೆ? ಜಲ್ ಜೀವನ್ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ, ಅದು ನಮ್ ಚನ್ನಹಳ್ಳಿ ಗ್ರಾಮ ಪಂಚಾಯತಿ ಮಾವಿನ ಮಾಡುದು ಮತ್ತು ಸೆಲೆಕ್ಷನ್ ಆಗಿದೆ. ಟೋಟಲ್ 55% ವರ್ಕ್ ಮುಗಿದಿದೆ, ಇನ್ ಸ್ವಲ್ಪ ನಡೀತಾ ಇದೆ. ನೆಕ್ಸ್ಟ್ ಇಯರ್ ಅಲ್ಲಿ ಸಿದ್ದರಾಮಪುರ ಸೆಲೆಕ್ಷನ್ ಆಗಿದೆ, ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿಲ್ಲ ಇನ್ನು. ಮಾವಿನ ಮಡು ಮುಗಿಸ್ ಸಿದ್ದರಾಮಪುರ ಬರ್ತದೆ. ಈಗ ಮಾವಿನ ಮಡದು ಎಷ್ಟು ಇನ್ನು ಎಷ್ಟು ದಿನದಲ್ಲಿ ಮುಗಿಬಹುದು ಅಂತ ಅನ್ಸುತ್ತೆ ನಮಗೆ ಕಾರ್ಯಕ್ರಮ? ಮಾವಿನ ಮಡದಲ್ಲಿ ಅವರು ಏನೋ ಲೇಬರ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟಿದ್ದಾರೆ ಸರ್, ಇನ್ನೊಂದು 10-15 ದಿವಸ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಹೇಗೆ ಸದ್ಯದಲ್ಲಿ ನಿಮ್ಮ ಚನ್ನಹಳ್ಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನ ಹೇಗೆ ಮಾಡ್ತಾ ಇದ್ದೀರಿ, ಎಲ್ಲ ಹಳ್ಳಿಗಳಿಗೂ ನೀರಿದೆಯಾ ಅಂತೀರಾ, ಹೇಗೆ? ಇದೆ ಕೆರೆ ಮೂಲ ನಮ್ದು, ಕೆಲವು ಗ್ರಾಮದಾಗ ಬೋರ್ವೆಲ್ ಇದೆ. ಬೋರ್ವೆಲ್ ಹೇಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹಾಕಿದಿರಿ? ಶುದ್ಧ ಕುಡಿಯುವ ನೀರಿನ ಘಟಕ ಎಲ್ಲಾ ಕಡೆ ಇದಾವ್ರಿ. ಸಿದ್ದರಾಮಪುರ ಇದೆ, ಮಾವಿನ ಮಡಗ ಇದೆ, ಚನ್ನಹಳ್ಳಿ ಇದೆ, ಗಣೇಶ್ ಕ್ಯಾಂಪ್ ಇದೆ, ದೇವಿ ಕ್ಯಾಂಪ್. ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ತಾವು ಸಮಿತಿಗಳಾಗಿದಾವ ಪಂಚಾಯತಿ ಮಟ್ಟದಲ್ಲಿ ಸಮಿತಿಗಳು? ಗ್ರಾಮೀಣ ಕುಡಿಯುವ ನೀರು ಮತ್ತು VWSC ಕಮಿಟಿ ಆಗಿದೆ. ಆಗಿದೆ. ಏನಾದ್ರೂ ಮೀಟಿಂಗ್ ನಡೀತಾ ಇರ್ತಾವ ಅದ್ರದ್ದು? ಆಗಿದೆ ಮೀಟಿಂಗ್. ಮೀಟಿಂಗ್ ಮಾಡ್ತಾ ಇದಾರೆ. 10 ಜನ ಮೆಂಬರ್ಸ್ ಇದಾರೆ, ಅದರಲ್ಲಿ ನಾವು ಕೂಡ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ. ಜನರಿಗೆ ಕುಡಿಯುವ ನೀರಿನ ಬಗ್ಗೆ ತಿಳುವಳಿಕೆ ಅರಿವು ಮೂಡಿಸ್ತಾ ಇದ್ದಿರ್ತಾವು? ಹೌದ್ರಿ, JJM ಅವ್ರು ಬಂದಾಗ ಒಂದ್ ಕಾರ್ಯಕ್ರಮ ಮಾಡಿದಾರೆ, ಬಟ್ ನಾನು ರೀಸೆಂಟ್ ಆಗಿ ಚನ್ನಹಳ್ಳಿ ಗ್ರಾಮ ಪಂಚಾಯತಿ ಬಂದು ಇನ್ನು 1.5 ತಿಂಗಳು ಆಯ್ತು, ಬಟ್ ನಾನು ಬಂದಿಂದ ಒಂದು ಮೀಟಿಂಗ್ ಮಾಡಿದ್ದೀರಿ. ಸ್ವಚ್ಛತೆ ಬಗ್ಗೆ ಹೇಗೆ ಕಾರ್ಯಕ್ರಮ ನಡೆದಿದೆ? ಸ್ವಚ್ಛತೆ ಬಗ್ಗೆ ಇವತ್ತು ಚನ್ನಹಳ್ಳಿ ಗ್ರಾಮ ಪಂಚಾಯತಿ ಸುತ್ತಮುತ್ತ ಸ್ವಚ್ಛ ಮಾಡಿದೀವಿ. ಆಮೇಲೆ ಫಾಗಿಂಗ್ ಆಗಿದೆ ಊರಲ್ಲಿ, ಇವತ್ತು ಇದನ್ನ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಉಗ್ಗ ಕೇಳಿದ್ವಿ. ಅಲ್ಲ, ಪ್ರತಿನಿತ್ಯ ಇರ್ಬೋದು, ವೀಕ್ಲಿ ಬೇಸಿಸ್ ಮೇಲೆ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಇದ್ರ ಬಗ್ಗೆ ಸ್ವಚ್ಛತೆ ಇರ್ಬೋದು ಹಳ್ಳಿಗಳಲ್ಲಿ ಯಾವ ರೀತಿ ನಿಮ್ಮ ಕೆಲಸ ನಡೆದಿರ್ತಾವ? ನಡೆದಿರುತ್ತೀರಿ. ನಡೆದಿರ್ತಾವ ಅಂದ್ರೆ ಘನತ್ಯಾಜ್ಯ ವಿಲೇವಾರಿ ಘಟಕದ ಶೆಡ್ ನಿರ್ಮಾಣ ಆಗಿಲ್ಲ, ಬಟ್ ವೆಹಿಕಲ್ ಕೊಟ್ಟಿದಾರಲ್ಲ, ಕಸ ಎಲ್ಲ ಒಂದ್ ಕಡೆ ತಗೊಂಡು ಬೇರೆ ಕಡೆ ಡಂಪ್ ಮಾಡ್ತಾರೆ. ಒಳ್ಳೇದು. ಅದಪ್ಪ ಅವರೇ, ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಅನುಷ್ಠಾನ ಆಗಲಿ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನೆಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ಈ ನೆಲವನ್ನು ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣನಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ಒಟ್ಟಾರೆ ಹೇಳುವುದಾದ್ರೆ, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಹಂತಗಳಲ್ಲಿ ಜಲ್ ಜೀವನ್ ಮಿಷನ್ ಒಂದು ಕಾರ್ಯಕ್ರಮ ವಿವಿಧ ಹಂತದಲ್ಲಿದೆ. ಕೆಲವೊಂದು ಕಡೆ ಪೈಪ್ಲೈನ್ ಹಾಕೋದಿದ್ರೆ, ಕೆಲವೊಂದು ಕಡೆ ಕಂಪ್ಲೀಟ್ ಆದಂಥ ಒಂದು ಸಂಪೂರ್ಣವಾಗಿ ಅನುಷ್ಠಾನ ಆದಂಥ ಸೂಚನೆಗಳು ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ನೀರಿನ ಒಂದು ಸದ್ಬಳಕೆ, ಕುಡಿಯುವ ನೀರಿನ ಸದ್ಬಳಕೆ ಬಗ್ಗೆ ಹಳ್ಳಿ ಜನರಲ್ಲಿ ಜಾಗೃತಿ ಆಗಬೇಕಾಗಿದೆ. ನೀರು ನಮ್ಮದು, ಜಲ ನಮ್ಮದು, ಸ್ವಚ್ಛತೆ ನಮ್ಮದು ಅಂತಕ್ಕಂಥ ಒಂದು ಭರವಸೆಗಳು ಜನರಲ್ಲಿ ಬರಬೇಕಾಗಿದೆ.

5968. ಎಲ್ಲರಿಗೂ ನಮಸ್ಕಾರ. ಬಳಸಿ ಬಳಸಿ ನೋವಾಲ್ಗೆ ಸಾವಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ.